ಆದ ಮೆಣಸು. ಹಾ ಅಷ್ಟೇ. ಇನ್ನು ಸ್ವಲ್ಪ ವಾಲ್ಯೂಮ್ ನೀವು ನೇರವಾಗಿ ಫೋನಲ್ಲೇ ಮಾತಾಡಿ, ನಿಮ್ಮ ಮನೆಯವರು ರೇಡಿಯೋ ಕೇಳಿ, ನೀವು ನೇರವಾಗಿ ಫೋನ್ನೇ ಮಾಡಿ. ಕಾಫಿ ಹೇಗಿದೆ ಮನ್ನಣ್ಣ ಅವರು? ಕಾಫಿ ಚೆನ್ನಾಗಿದೆ, ಚೆನ್ನಾಗಿದೆ. ಕೊಯ್ಲು ಆಯ್ತಾ ಈಗ? ಕೊಯ್ಲಾಗಿ ಒಂದು ಜನನೂ ಇಲ್ಲ. ಹಾಂ, ಎಲ್ಲ ಕಡೆನೂ ಅದೊಂದು ಸಮಸ್ಯೆ ಆಗ್ತಾ ಇದೆ. ರೋಬಸ್ಟ್ ಅಲ್ವಾ ನಿಮ್ಮದು? ರೋಬಸ್ಟ್. ಹಾಂ, ಬೆಳೆ ಚೆನ್ನಾಗಿದೆ, ಆದರೆ ಕೊಯ್ಲಿಗೆ ಜನಗಳು ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ, ಅದೇ ಸಮಸ್ಯೆ. ಅದು ಕೊಯ್ದ್ರೆ ಸಾಲದಲ್ಲ, ಪರ್ಮನೆಂಟ್ ಆಗಿ ಒಂದು ಜನ ಬೇಕು. ಹೌದು. ಕಣದ ಕಣದಲ್ಲಿ. ಹಾಂ, ಅದೇ ಭತ್ತದ ಕೊಯ್ಲು ಆಯ್ತಾ? ಭತ್ತದೆಲ್ಲ ಆಯ್ತು ಕೆಲಸ. ಭತ್ತದ ಕೆಲಸ ಆಯ್ತಲ್ಲ. ಹಾಂ, ಯಾವ ತಳಿ ಹಾಕ್ಕೊಂಡಿದ್ರಿ ಮನ್ನಣ್ಣ ಅವರು? BKR? ಚೆನ್ನಾಗಿ ಬಂದಿದೆ ಇಳುವರಿ? ಪರವಾಗಿಲ್ಲ. ಎಷ್ಟು KHP? ಹಾಂ, KHP 10. ಎಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ತಗೊಂಡಿದ್ದು? ಮಾರಕ್ಕೆ. ಯಾವುದು KHP 10? ಹಾಂ, ಇದು BKR ಊಟಕ್ಕೆ. ಹಾಂ, ಅದೇನು BKR ಸಣ್ಣದಾಗಿರುತ್ತಾ? ಅದು ಸಣ್ಣ ಅಕ್ಕಿ, ಸಣ್ಣ ಅಕ್ಕಿ. ಹಾಂ, BKB ಅಂತ ಅದೇನಾ ಅದು? ಅಲ್ಲ, ಅದು ಇದು BKR, ಇದು ಸಣ್ಣ ಅಕ್ಕಿ. ಹಾಂ, ಎಷ್ಟು ಎಕರೆಯಲ್ಲಿ ಬೆಳೆದಿದ್ರಿ ಮನ್ನಣ್ಣ ಅವರು? ಒಂದು ಒಂದು ಮೂರು ಎಕರೆನಲ್ಲಿ ಬೆಳೆದಿದ್ರ? ಹಾಂ ಹಾಂ, ಒಳ್ಳೆ ಇಳುವರಿ ಬಂದಿರಬಹುದು ಈ ಸರಿ. ಸಾಧಾರಣ ಇಳುವರಿ. ಕಾಫಿನಲ್ಲಿ ಚೆನ್ನಾಗಿ ಬಂದಿದೆ, ಆದರೆ ಕೊಯ್ಲು ಮಾಡೋದಕ್ಕೆ ಜನ ಸಿಗ್ತಾ ಇಲ್ಲ ಅಂತ. ಎಲ್ಲ ಕಡೆನೂ ಸ್ವಲ್ಪ ಅದೇ ಸಮಸ್ಯೆ ಇದೆ. ಇದು ಈಗ ಒಂದು ಸ್ವಲ್ಪ ಕೊಯ್ಲಾದ್ಮೇಲೆ ಮತ್ತೆ ಬೇರೆಯವರ ಒಂದು ತೋಟಗಳಿಗೆ ಬಂದೇ ಬರ್ತಾರೆ ಅಂತ ನಾವು ಅಂದ್ಕೋಬಹುದು. ಅಂದ್ರೆ ಕಿಲೋಗ್ರಾಮ್ ಲೆಕ್ಕದಲ್ಲಿ ಅದು ಕೊಯ್ಲು ಮಾಡಿಸ್ತೀರಾ ಅಥವಾ ಹೇಗೆ? ಅದು ಕಿಲೋಗ್ರಾಮ್ ಲೆಕ್ಕದಲ್ಲಿ. ಕಿಲೋಗ್ರಾಮ್ ಲೆಕ್ಕದಲ್ಲಿ ಎಷ್ಟು? 5 ರೂಪಾಯಿ ಕೊಡ್ತೀರಾ? 5 ರೂಪಾಯಿ. 5 ರೂಪಾಯಿ. ಹಾಂ ಹಾಂ ಹಾಂ. ಅಂದರೆ ಇದು ಚೆನ್ನಾಗಿದೆ ಅಂದರೆ ಈ ಸರಿ ಇಳುವರಿ? ಹಾಂ, ಇಳುವರಿ ಚೆನ್ನಾಗಿ ಬರ್ಬೋದು, ಚೆನ್ನಾಗಿ ಹಿಡಿದಿದೆ. ಹಾಂ, ಇಳುವರಿ ಅದು ಚೆನ್ನಾಗಿ ಹಿಡಿದಿತ್ತು ಅಂತಂದರೆ ಕಡಿಮೆ ಬೆಲೆಗೇ ಅವರು ಬಿಡಿಸ್ತಾರೆ. ಇಲ್ಲ, 5 ರೂಪಾಯಿನೇ. ಹಾಂ, ಒಬ್ಬರು 200 KG 250 KG ಎಲ್ಲ ಕುಯ್ತಾರೆ. ಹಾಂ, ಆ ರೀತಿ ಆದರೆ KG ಲೆಕ್ಕದಲ್ಲಾದರೆ. ಹಾಂ, ಕೂಲಿಗಾದರೆ 80 90. ಹಾಂ, ಕಾಳುಮೆಣಸು ಚೆನ್ನಾಗಿದೆಯಾ? ಎಷ್ಟು ಬಳ್ಳಿ ಇದ್ದಾವೆ? ಪರವಾಗಿಲ್ವಾ? ಕಾಳುಮೆಣಸು ಸುಮಾರು ಬಳ್ಳಿ ಹೋಗಿದೆ, ಪರವಾಗಿಲ್ಲ, ಚೆನ್ನಾಗಿ. ಮತ್ತೆ ಈಗ ಮತ್ತೆ ಸಸಿಗಳು ಮಾಡ್ಕೊಳಕ್ಕೆ ಸೂಕ್ತವಾದ ಕಾಲ ಮನ್ನಣ್ಣ ಅವರು? ಕಾಳುಮೆಣಸಿನ ಸಸಿ ಮಾಡ್ಕೊಳಕ್ಕೆ ಇದು ಸೂಕ್ತವಾದ ಕಾಲ. ಜನನೇ ಇಲ್ಲದೆ. ಹಾಂ, ಜನಗಳದೇ ಕಷ್ಟ ಅಂತ ಕೆಲಸ ಮಾಡೋದಕ್ಕೇನೆ ಕಷ್ಟ ಅಂತೀರ. ಆದರೆ ಇರುವಂಥ ಒಂದು ಬೆಳೆಗಳನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ. ಕಾಫಿ ತೋಟ ಇದೆ ಅಲ್ವಾ? ದನ ಇದೆ, ದನ ಕರುಗಳಿದಾವ? ಹಾಲು ಕರೆಯೋದು. ಹಾಂ ಹಾಂ ಹಾಂ. ಎಷ್ಟಿದಾವೆ ಹಸುಗಳು? ಹಸುಗಳು ಮೂರು ಹಸು ಕರೆಯೋ ಉಂಟು. ಒಂದು 5-6 ಲೀಟರ್ ಹಾಲು ಕೊಡ್ತೀವಿ. ಮಾರಾಟ ಮಾಡ್ತೀರಿ? ಜೊತೆಗೆ ಹಂದಿ ಉಂಟು. ಹಂದಿ ಇದಾವ? ಹಂದಿಗಳು ಅವು ಯಾವ ಬ್ರೀಡ್ ಅದು ಹಂದಿ? ಎಲ್ಲ ಮಿಕ್ಸ್ ಬ್ರೀಡ್ ಸರ್. ಮಿಕ್ಸ್. ಹಾ ಹಾ ದೊಡ್ಡ ಒಂದು 3 ಉಂಟು, ಸಣ್ಣ ಒಂದು 5-4 ಉಂಟು. ಅವನ್ನ ನೀವು ಬೆಳೆಸಿ ಮಾರಾಟ ಮಾಡ್ತೀರಾ? ಹೌದು. ಹಂದಿ ಸಾಕಾಣಿಕೆನು ಲಾಭದಾಯಕ ಅಂತೀರಲ್ವಾ? ಲಾಭದಾಯಕನೇ, ಅಷ್ಟೇ ಕೆಲಸ ಉಂಟು. ಅವನ್ನ ಸರಿಯಾಗಿ ಪೋಷಣೆ ಮಾಡ್ಬೇಕಲ್ಲ, ಆಹಾರ ಜಾಸ್ತಿ ಕೊಡ್ಬೇಕು ಅದಕ್ಕೆ. ಆಹಾರ ಕೊಡ್ಬೋದು, ಕ್ಲೀನ್ ಮಾಡೋದೇ ಕಷ್ಟ. ಕ್ಲೀನ್ ಮಾಡೋದೇ ಕಷ್ಟ ಅಂತ? ಅದಕ್ಕೆಲ್ಲ ಕೊಟ್ಟಿಗೆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀರಿ? ಕೊಟ್ಟಿಗೆ ವ್ಯವಸ್ಥೆ. ಬೇಡಿಕೆ ಇದೆ ಅಲ್ವಾ ಹಂದಿ ಒಂದು? ಬೇಡಿಕೆ ಎಲ್ಲ ಉಂಟು. ಹಾಂ, ಈ ಕ್ಲೀನಿಂಗ್ ಒಂದೇ ಪ್ರಾಬ್ಲಮ್. ಕ್ಲೀನಿಂಗ್ ದೇ ಪ್ರಾಬ್ಲಮ್. ಅಂದ್ರೆ ನೀವು ಸಮಗ್ರ ಕೃಷಿ ಮಾಡ್ತಾ ಇದ್ರೆ ಮಂದಣ್ಣವ್ರು, ಹಾಗಾದ್ರೆ ಕೃಷಿ ಒಳ್ಳೆ ತೃಪ್ತಿ ಕೊಟ್ಟಿದೆ ಹಾಗಾದ್ರೆ? ತೃಪ್ತಿ ಕೊಟ್ಟಿದೆ, ಜನ ಇದ್ರೆ ಪರವಾಗಿಲ್ಲ. ಕೆಲಸಗಾರರ ಸಮಸ್ಯೆ ನಿಮ್ಗೆ ಕೃಷಿನಲ್ಲಿ ಯಾರ್ಯಾರು ಸಹಾಯ ಮಾಡ್ತಾರೆ ನಿಮ್ಮ ಕುಟುಂಬದವರು? ನಾನು, ನನಗೆ ಸುಖ ಇಲ್ಲ ಸರ್. ನಿಮ್ಗೆ ಆರೋಗ್ಯ ಸಮಸ್ಯೆ ಇದೆ? ಸ್ಟ್ರೋಕ್ ಆಗಿದೆ. ಓ, ನಾನು ಕೂತಲ್ಲಿದ್ದ ಕೆಲಸ ಮಾಡಿಸೋದು. ಅದರಿಂದ ಚೇತರಿಸ್ಕೊಂಡಿದ್ದೀರ, ನಮ್ಮ ಜೊತೆ ಮಾತಾಡ್ತಾ ಇದ್ದೀರಲ್ಲ, ನಮ್ಗೆ ಅದೇ ಸಂತೋಷ. ಅಲ್ಲ, ನಮ್ಮ ನಮ್ಮ ಮಿಸ್ಸಸ್ ಎಲ್ಲ ನೋಡ್ಕೊಳ್ಳೋದು. ಅವರೇ ನೋಡಿಕೊಂಡು ಈಗೆಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ. ಕೂತಲ್ಲಿದ್ದೆ. ಸರಿ ಸರಿ ಸರಿ. ಬೆಂಗಳೂರು ಹೇಳ್ತಾರೆ ವರ್ಕ್ ಫ್ರಮ್ ಹೋಮ್ ಅಂತಿದೆ. ಆ ಥರ ಮನೆಯಲ್ಲೇ ಕೂತು ನಿರ್ದೇಶನ ಮಾಡೋದು, ಫೋನ್ ಮಾಡೋದು, ಜನ ಜನ ಜನ ಜನ ಮೇಲೆ ಎಲ್ಲ ಉಂಟು ಅಂತ ಕೂಡ್ಸೋದು. ಸರಿ ಮಂದಣ್ಣ ಅವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ನಿಮಗೆ. ಈಗ ನಿಮ್ದು ರೋಬಸ್ಟ ಕಾಫಿ ಅಲ್ವಾ? ಹೌದು. ಆ ರೋಬಸ್ಟ ಕಾಫಿಗೆ ಸಾಧಾರಣವಾಗಿ ಈಗ ಯಾವಾಗ ಹೂ ಮಳೆ ಬಂದರೆ ಅನುಕೂಲ ಅಂತೀರಾ ನಿಮ್ಮ ಅನುಭವದಲ್ಲಿ? ಏನು, ಯಾವ ಒಂದು ತಿಂಗಳಲ್ಲಿ ಮಳೆ ಬಂದರೆ ಒಳ್ಳೆಯದು ಹೂ ಮಳೆ? ಹೂ ಮಳೆ ಆದ್ಮಿ ಮಾರ್ಚ್ ಹತ್ರ ಮೇಲೆ ಬಂದರೆ ಒಳ್ಳೆಯದು. ಮಾರ್ಚ್ ಪ್ರಾರಂಭದಲ್ಲಿ ಹತ್ರ ಮೇಲೆ? ಹಾಂ ಹಾಂ ಹಾಂ, ಮಾರ್ಚ್ ಹತ್ರ ನಂತರ. ನಿಮ್ಮ ಅನುಭವಕ್ಕೆ ಅದು ಬಂದಿದೆಯಲ್ಲ, ಅದಕ್ಕಿಂತ ತಡ ಆದರೆ ನೀರು ಕೊಡಲೇಬೇಕಾಗತ್ತೆ. ಅದಕ್ಕಿಂತ ತಡ ಆದರೆ ಹೂವಾಡುತ್ತದೆ, ಸೆಟ್ ಆಗಲ್ಲ. ಅಲ್ಲ, ಅದು ಆ ಸಂದರ್ಭದಲ್ಲಿ ಮಳೆ ಬಂದೇ ಬರುತ್ತಲ್ವಾ? ಬಂದೇ ಬರ್ತದೆ. ನಿಮ್ಮಲ್ಲಿ ಸ್ಪ್ರಿಂಕ್ಲರ್ ಮಾಡೋದಕ್ಕೆ ಏನೋ ವ್ಯವಸ್ಥೆ ಇದೆಯಾ? ನೀರು ನೀರು ಕಮ್ಮಿ. ನೀರು ಕಡಿಮೆ, ಒಂದು ಹೂ ಮಳೆಗೆ ಆಗೋಷ್ಟು ಇರುತ್ತೆ? ಇಲ್ಲ ಇಲ್ಲ. ಬಹಳ ಕಡಿಮೆನೇ, ಮಳೆ ಆಧಾರಿತನೇ. ಓಕೆ, ಸರಿ ಮನ್ನಣ್ಣ ಅವರೇ, ಧನ್ಯವಾದಗಳು. ಧನ್ಯವಾದ. ನೋಡಿ ಮನ್ನಣ್ಣ ಅವರು, ಅವ್ರಿಗೆ ಒಂದು ದೇಹದ ಅಸೌಖ್ಯತೆ ಇದ್ರೂ ನಮಗೆ ಒಂದು ಕರೆ ಮಾಡಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇದೊಂದು ಎಲ್ಲ ಕಡೆಯೂ ಸ್ವಲ್ಪ ಸಮಸ್ಯೆ ಇದೆ. ಹೌದು, ಕೆಲಸಗಾರರದ ಒಂದು ಸಮಸ್ಯೆ. ಇದಕ್ಕೇನಾದರೂ ಒಂದು ಪರಿಹಾರವನ್ನು ಕಂಡಿಡಿಯಲೇಬೇಕಾಗತ್ತೆ. ಹೌದು, ಕೆಲವು ಬಯಲುಸೀಮಿನಲ್ಲಿ ಜನ ಯಾರಾದರೂ ಹೆಚ್ಚು ಇರುವಂಥವ್ರು ಬಂದು ಕೆಲಸ ಮಾಡೋದಕ್ಕೆ ಮೊದಲು ಕೂಡ ಬರ್ತಾ ಇದ್ರು. ಅದೇ ಈಗ ಸ್ವಲ್ಪ ಈಗ ಅಸ್ಸಾಂ ಕಡೆಯಿಂದ ಬರೋದು ಅಂತ ಹೇಳಿ, ಹಾಗಾಗಿ ಅದೊಂದು ಕೃತಕ ಅಭಾವ ಅಂತ ಸೃಷ್ಟಿಯಾಗಿದೆ. ಅವ್ರು ಕಮ್ಮಿಗೆ ಸಿಗ್ತಾರೆ, ಇವ್ರು ಸಿಗಲ್ಲ ರೀತಿಯಾಗಿ. ಅಂದ್ರೆ ಇದ್ರ ಬಗ್ಗೆ ಸರ್ಕಾರಗಳು ಕೂಡ ಆಲೋಚನೆ ಮಾಡುವಂತ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಹೌದು, ಯಾಕಂದ್ರೆ ಯುವಕ ಸಂಘಗಳು ಉದ್ಯೋಗ ಖಾತ್ರಿಯನ್ನ ಈ ತರ ಜಿಲ್ಲೆಗಳಿಗೆ ಅನ್ವಯಿಸಿದ್ರೆ ಈ ಒಂದು ಸೀಸನ್ ಗೆ ಕೂಡ ಇವ್ರಿಗೂ ಒಳ್ಳೇದಾಗುತ್ತೆ, ಅವ್ರಿಗೂ ಕೆಲಸ ಸಿಕ್ತಾಗುತ್ತೆ. ಹೌದೌದೌದು. ಇದು ನೋಡಿ, ಈಗ ಕಾಫಿ ಬೆಳೆದು ನಿಂತಿದೆ, ಕೊಯ್ಲು ಮಾಡೋಕೆ ಜನ ಇಲ್ಲ ಅಂತಂದು ಹೇಳ್ತಾ ಇರೋದು, ಇದು ಭಾಳ ಎಲ್ಲರೂ ಯೋಚನೆ ಮಾಡಬೇಕಾದಂಥ ವಿಷಯ ಅಂತ ಹೇಳ್ಬೋದು. ಹೌದು, ಅವರು ಹೇಳ್ದಂಗೆ ಈಗ ಮಾರ್ಚ್ ಪ್ರಾರಂಭದಲ್ಲಿ ಮಳೆ ಬಂದರೆ ಒಳ್ಳೆಯದು, ಅಥವಾ ನೀರನ್ನಾದರೂ ಕೊಡಲೇಬೇಕಾಗತ್ತೆ ಅಲ್ವಾ? ಹೌದು, ಹೂ ಮಳೆ ಅಲ್ಲಿ ಅವತ್ತಿಗೆ ಎಲ್ಲ ಕೊಯ್ಲನ್ನು ಮುಗಿಸ್ಕೊಂಡಿರ್ಬೇಕಾಗತ್ತೆ ಅಂತ. ಅಂದರೆ ಈಗ ರಾಷ್ಟ್ರೀಯ ಹೆಣ್ಣುಮಗುನ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ, ದೇಶದಾದ್ಯಂತ 24ನೇ ತಾರೀಕು ಇದನ್ನು ಆಚರಿಸಲಾಗತ್ತೆ. ಇದು ಒಂದು ರೀತಿ ನಮ್ಮ ಸಮಾಜಕ್ಕೆ ಸಂದೇಶವನ್ನು ಕೊಡೋ ಒಂದು ದೃಷ್ಟಿಯಿಂದನೂ ಕೂಡ ಸರ್ಕಾರ ಈ ಒಂದು ವ್ಯವಸ್ಥೆಯನ್ನು ಮಾಡಿದೆ ಅಂತ ನಾವು ಹೇಳ್ಬೋದು. ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ನಂತರ ನಮ್ಮ ಒಂದು ಸಂವಾದವನ್ನು ಮುಂದುವರಿಸೋಣ. ಖಂಡಿತ ಸರ್. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ, ಅದಕ್ಕಿಂತ ಚೆಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚೆಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವ ಕುಲ, ಹಸಿರಿಲ್ಲದೆ ಉಸಿರಲ್ಲಿದೆ ಉಳಿಸಲು ಇರಲಿ ಛಲ. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವ ಕುಲ, ಮತ್ತೆ ವಿನೋದ್, ಈಗ ನಮ್ಮ ರೈತ ಬಾಂಧವರು ಕೆಲವರು ಶುಂಠಿ ಬೆಳೆಯುವಂಥವ್ರು, ಈಗ ಶುಂಠಿ ಬಿತ್ತನೆಗೂ ಕೂಡ ತಯಾರು ಮಾಡ್ತಾ ಇರ್ತಾರೆ. ಹೌದು, ವಿಶೇಷವಾಗಿ ಈಗ ಮುಂದಿನ ತಿಂಗಳ ಮಧ್ಯಭಾಗದಲ್ಲಿ ಅಥವಾ ಮಾರ್ಚ್ ಪ್ರಾರಂಭದಲ್ಲಿ ಈ ಶುಂಠಿ ಗೆಡ್ಡೆಗಳನ್ನು ಅವರು ಬಿತ್ತನೆ ಮಾಡಬೇಕಾಗತ್ತೆ. ಇದಕ್ಕೋಸ್ಕರ ಅವರು ಮಣ್ಣನ್ನು ಉಳುಮೆ ಮಾಡಿ ಹದ ಮಾಡ್ಕೋಬೇಕು. ಒಂದು ರೀತಿ ಹದಕ್ಕೆ ಬಂದ ಮೇಲೆ 1 ಮೀಟ್ರ್ ಅಗಲ ಇರುವಂಥ 15 ಸೆಂಟಿಮೀಟ್ರ್ ಎತ್ತರ ಅಂದರೆ ಅರ್ಧಾಡಿ ಎತ್ತರ ಅನುಕೂಲಕ್ಕೆ ಉದ್ದ ಇರುವಂಥ ಮಡಿಗಳನ್ನು ಮಾಡ್ಕೋಬೇಕಾಗತ್ತೆ. ಒಂದು ಮಡಿಗೂ ಇನ್ನೊಂದು ಮಡಿಗೂ 50 ಸೆಂಟಿಮೀಟ್ರ್ ಅಂತರ ಇರೋ ರೀತಿಯಲ್ಲಿ ಮಾಡ್ಕೋಬೇಕು. ಅದೇ ನಾವು ನೀರಾವರಿ ಆಶ್ರಯದ ಬೆಳೆಯನ್ನು ಮಾಡೋದಾದರೆ 40 ಸೆಂಟಿಮೀಟ್ರ್ ಅಂತರದಲ್ಲೇ ನಾವು ಏರ್ಗಳನ್ನು ಮಾಡ್ಕೋಬೋದು, ಬದುಗಳು ಅಂತೀವಲ್ಲ ಆ ರೀತಿಯಾಗಿ ಮಾಡ್ಕೋಬೋದು. ಮತ್ತು ಕೆಲವು ಸಂದರ್ಭದಲ್ಲಿ ಗೆಡ್ಡೆ ಕೊಳೆ ರೋಗ ಮತ್ತು ಬೇರು ಗಂಟು ಹುಳು ಬಾಧೆ ಏನಾದರೂ ಇದ್ದರೆ ಅಂಥ ಸಂದರ್ಭದಲ್ಲಿ ನಾವು ಈ ಮಡಿಗಳಿಗೆ ಈ ಕಪ್ಪು ಪಾಲ್ತೀನ್ ಹಾಳೆಯನ್ನು ಒದಿಸ್ಬಿಟ್ಟು 40 ದಿನಗಳ ಕಾಲ ಬಿಡಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಆ ಶಾಖಕ್ಕೆ ಒಂದು ಮಣ್ಣು ಕೂಡ ಒಂದು ರೀತಿ ಈ ಸೋಂಕನ್ನು ಕಳ್ಕೊಳ್ಳುತ್ತೆ. ಅದು ಈ ನಮ್ಮ ಜಂತು ಹುಳುಗಳಾಗ್ಬೋದು, ಬೇರೆ ಶಿಲೀಂಧ್ರಗಳಾಗ್ಬೋದು. ಮತ್ತು ಇಲ್ಲಿ ಇನ್ನೊಂದು ಏನಂದರೆ, ಆರೋಗ್ಯಕರವಾದ ಗೆಡ್ಡೆಗಳನ್ನು ಬಳಸೋದು ಬಹಳ ಮುಖ್ಯ. ಅದು ಎಷ್ಟು ಅಂತಂದರೆ, ಆ ಬೇರು ಕಾಂಡಗಳು ಸುಮಾರು 2.5-5 ಸೆಂಟಿಮೀಟ್ರು ಉದ್ದ ಇರಬೇಕಾಗತ್ತೆ. ಅಂದರೆ 1 ಅಂಗುಲದಿಂದ 2 ಅಂಗುಲ, 20-25 ಗ್ರಾಮ್ ತೂಕ ಇರಬೇಕಾಗತ್ತೆ. ಕನಿಷ್ಠ 1 ಅಥವಾ 2 ಮಗ್ಗು ಇರೋ ರೀತಿಯಲ್ಲಿ, ಗೆಣ್ಣುಗಳಿರೋ ರೀತಿಯಲ್ಲಿ ನಾವು ಕತ್ತರಿಸ್ಕೋಬೇಕು. ಗೆಣ್ಣು ಮಗ್ಗುಗಳು ಅಂತೀವಿ, ಗೆಣ್ಣು ಮಗ್ಗುಗಳು ಆ ರೀತಿ ಇರೋ ರೀತಿಯಲ್ಲಿ ಕನಿಷ್ಠ 1 ಅಥವಾ 2 ಇರೋ ರೀತಿಯಲ್ಲಿ ನಾವು ಕತ್ತರಿಸ್ಕೋಬೇಕು. ಮತ್ತು ಇವುಗಳ ಉಪಚಾರ ಮಾಡೋದು ಬಹಳ ಮುಖ್ಯ. ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಈ ಮ್ಯಾಂಕೋಜಬ್ ಅಂತ ಒಂದು ಶಿಲೀಂಧ್ರ ನಾಶಕ ಸಿಗುತ್ತೆ, ಅದನ್ನು 1 ಲೀಟ್ರ್ ನೀರಿಗೆ 3 ಗ್ರಾಮ್ ಪ್ರಮಾಣದಲ್ಲಿ ನಾವು ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಆ ಒಂದು ದ್ರಾವಣದಲ್ಲಿ 1/2 ಗಂಟೆ ಅದ್ದಬೇಕು. ಅದ್ದಿ ತೆಗೆದು ಬಿಟ್ಟೋದಲ್ಲ, 1/2 ಗಂಟೆ ಅದ್ದಿ ಬಿಟ್ಟು ಆ ನಂತರ ಅದನ್ನು ಒಂದು 3-4 ಗಂಟೆ ನೆರಳಿನಲ್ಲಿ ಒಣಗಿಸ್ಕೋಬೇಕು. ಒಣಗಿಸ್ಕೊಂಡು ಆ ನಂತರ ನಾವು ಬಿತ್ತನೆ ಮಾಡ್ಕೋಬೇಕು. ಎಷ್ಟು ಅಂದರೆ, 20-25 ಸೆಂಟಿಮೀಟ್ರ್ ಅಂತರದ ಸಾಲಿನಲ್ಲಿ ನಾವು, ಮತ್ತು ಸಾಲಿನಲ್ಲೂ ಕೂಡ 20-25 ಸೆಂಟಿಮೀಟ್ರ್ ಅಂತರದಲ್ಲೇ ಈ ಗೆಡ್ಡೆಗಳನ್ನು ಬಿತ್ತನೆ ಮಾಡಬೇಕಾಗತ್ತೆ. ಈ ಬೀಜದ ಶುಂಠಿಯನ್ನು ನಾವು ಕೈಯಿಂದ ಮಾಡಿದಂಥ ಸಣ್ಣ ಗುಂಡಿನಲ್ಲಿ ಹಾಕಿ ಚೆನ್ನಾಗಿ ಕಳೆತಂಥ ಕೊಟ್ಟಿಗೆ ಗೊಬ್ಬರ ಮತ್ತು ಸ್ವಲ್ಪ ಮಣ್ಣನ್ನು ಕೂಡ ಗುಂಡಿಗೆ ಹಾಕಿ ನಾವು ಆ ಮಡಿಯನ್ನು ಸಮ ಮಾಡಬೇಕಾಗತ್ತೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಕೇಳ್ತಿದ್ದಾ? ಕೇಳಿಸ್ತಾ ಇದೆ, ಹೇಳಿ. ನನಗೆ ಸ್ವಲ್ಪ ಗೆಡ್ಡೆ ಹೇಳಬೇಕು. ವೆಂಕಟರಮಣ ಅವರು ಭಾಗಮಂಡಲ. ನಾನು ಮಾತಾಡಿದಾಗ, ಸರಿ ಸರಿ, ವೆಂಕಟರಮಣ ಅವರು ಏನು ಈ ಸಂದರ್ಭದಲ್ಲಿ ಏನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀರ ವಿಷಯ? ಕಾರ್ಯಕ್ರಮ ಕೇಳ್ತಾ ಇದ್ದೆ. ಈ ಮಲ್ಲಣ್ಣವರು ಹೇಳಿದ ವಿಚಾರನೇ, ಅದೇ ಕೆಲಸಗಾರರ ಸಮಸ್ಯೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಭಾಗಮಂಡಲ ನನಗಂತೂ ಈಗ ಆಗ ಹೇಳಿದಾಗ, ನಾನು ಸಹ ಒಬ್ರು ಪೇಷಂಟ್ ಈಗ, ಆದ್ರೆ ನಮ್ಮ ಮಕ್ಕಳು ತೋಟ ಗೀಟ ಎಲ್ಲ ಮಾಡಿ ಇಟ್ಟಿದೀವಿ, ಒಬ್ರು ಜನ ಸಿಕ್ಕದಿಲ್ಲ ಸರ್. 1,000 ರೂಪಾಯಿ ಸಂಬಳ ಕೇಳ್ತಾರೆ, 1,000 ಕೆಜಿ ಲೆಕ್ಕ ಅಂತ. ಕೆಜಿ ಲೆಕ್ಕಕ್ಕೂ ಬರೋದಿಲ್ಲ ಈಗ. 1,000 ರೂಪಾಯಿ ಕೇಳಿದ್ರೆ ಎಷ್ಟು ಕುಯ್ತಾರೆ ಅಂತ ಹೇಳಿದ್ರೆ, ಅವರು 1 ಚೀಲ ಕಾಫಿ 10 ಕುಯ್ಯೋದು ಕಷ್ಟ ಅಂತ ಅನಿಸ್ತಾ ಉಂಟು ನನಗೆ. ಬಹಳ ನಾವಲ್ಲಿ ಯಾಕೆ ಕೃಷಿ ಮಾಡಿಟ್ಟಿದ್ದೀವಿ ಅಂತ ಬೇಜಾರಾಗ್ತಾ ಉಂಟು ಈಗ. ಅಲ್ಲ, ಅದು ಇದು ಬಹಳ ದೊಡ್ಡ ಸಮಸ್ಯೆ ಆಗಿದೆ ಈಗ ಈ ಈ ಒಂದು ಸಂದರ್ಭದಲ್ಲಿ. ವಿಶೇಷವಾಗಿ ಏನಾಗ್ಬೋದು, ನಮ್ಮ ಸರ್ಕಾರಗಳು ಈಗ ಮೊನ್ನೆ ಕಾಫಿಯ ಬಗ್ಗೆ ದೊಡ್ಡ ಸಮ್ಮೇಳನ ಮಾಡಿದ್ರಲ್ವಾ, ಇಂಥ ವಿಚಾರನ ಒಂದು ಪ್ರಸ್ತಾಪ ಮಾಡಿಲ್ಲ. ಇಲ್ಲ, ಅದಕ್ಕೆ ಒಂದು ಕೆಲವು ಯಾಂತ್ರಿಕ ಇವನ್ನ ಕಾಫಿ ಕೊಯ್ಲು ಮಾಡೋದು ಅಂತ ಯಂತ್ರಗಳನ್ನು ಕೂಡ ಅಭಿವೃದ್ಧಿ ಪಡಿಸಿದರೆ, ಆದ್ರೆ ರೆಂಬೆ ಕೊಂಬೆಗಳಿಗೆ ಸ್ವಲ್ಪ ಎಲ್ಲ ಅದರಿಂದ ತೊಂದರೆ ಆಗತ್ತೆ ಅಂತ. ಅದು ಬಹಳ ಟೆಕ್ನಿಕಲ್ ಆಗಿ ಮಾಡ್ಬೇಕು ಸರ್. ಇವಾಗ ಮೊದ್ಲೇ ಸ್ಟಾರ್ಟ್ ಮಾಡ್ಬೇಕು, ನಮ್ಮ ಕಾಫಿ ತೋಟ ಎಲ್ಲ ಹಾಳ್ಬಿಡ್ಬೇಕು ಹೇಳ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಆ ಮಿಷಿನ್ ಹೋಗೋ ದಾರಿ ಎಲ್ಲ ಬಹಳ ಇಷ್ಟು ಡಿಸ್ಟೆನ್ಸ್ ಎಲ್ಲ ಇರಬೇಕಾಗುತ್ತೆ. ನಾನು ಕೇಳಿದ್ದೀನಿ ಕೆಲವು ಮಾಹಿತಿಗಳನ್ನ, ಅದೆಲ್ಲ ಕಷ್ಟ ಸಾಧ್ಯ ನಮ್ಮಲ್ಲಿ ಈಗ. ಇಲ್ಲ, ಅದು ಇನ್ನೊಂದು ಏನಂದ್ರೆ ಯಾಂತ್ರೀಕರಣಕ್ಕೆ ಬೆಳೆ ಕೂಡ ಒಂದೇ ಸಮನಾಗಿರ್ಬೇಕಾಗತ್ತೆ. ಒಂದೇ ಸಮ ಇರ್ಬೇಕು, ಗಿಡಗಳು ಒಂದೇ ತರ ಇರ್ಬೇಕು. ಹೌದೌದೌದು, ದಾರಿಗಳು ಇರ್ಬೇಕು. ಹೌದೌದೌದೌದು. ಸರಿ, ಏನಾಗ್ಬೋದು ಸರ್ ಈಗ ತಮ್ಮ ಅನಿಸಿಕೆ ಹೀಗೆ ಆದ್ರೆ ಮುಂದೆ ಕೃಷಿಕರ ಬದುಕು? ಯಾರು ಮಕ್ಕಳು ಅಂತೂ ಇಲ್ಲಿ ಹಳ್ಳಿಯಲ್ಲಿ ಯಾರು ಇರ್ತಾನೆ ಇಲ್ಲ ಈಗ. ವೆಂಕಟರಮಣ ಅವರು, ಸಮಾಜನೇ ಪರಿಹಾರ ಕಂಡಿಡ್ಕೋಬೇಕು. ಸಮಾಜನೇ ಪರಿಹಾರ ಕಂಡಿಡ್ಕೋಬೇಕು. ಅದಕ್ಕೆ ಏನು ಪರಿಹಾರ ಕಂಡಿಡೋ ಸರ್? ಎಲ್ಲರೂ ಇದೇ ಸಮಸ್ಯೆ ಅಂತ ಅನ್ಸ್ತಾ ಉಂಟು ನನಗೆ. ನಮ್ಮ ಊರು ಸಣ್ಣ ಊರು, ಆದ್ರೂ ಯಾರೇ ಒಂದು ಜನ ಇಲ್ಲ. ಮೊದಲು ಅಷ್ಟು ಜನ ಇರ್ತಾ ಇದ್ರಲ್ಲ, ಕೂಡಿ ಆಡೋ ಆಗಿ ಕೆಲಸ ಮಾಡ್ತಾ ಇದ್ರು. ಇವತ್ತು ಕೂಡ ಆಡೋ ಕೆಲಸಗಳು ಇಲ್ಲ, ಬಿಟ್ಟೋಗಿದೆ. ಊಟ ಮಾಡ್ಬೇಕಲ್ಲ ಸರ್ ಈಗ ನಮ್ಮಂತವ್ರೆಲ್ಲ. ಇಲ್ಲ, ಎಲ್ಲಾರ್ಗು ಬೇಕಲ್ಲ ಕೃಷಿ, ಎಲ್ಲಾರ್ಗು ಬೇಕು ವೆಂಕಟರಮಣ ಅವರೇ. ಕೃಷಿಯೇ ಈಗ ನಾನು ಕಂಡ ಮಟ್ಟಿಗೆ, ನಾನು ಆರ್ಟಿಕಲ್ ಬರ್ದಿದ್ದಾ ಇರ್ತೀನಿ, ಕೃಷಿಯೇ ದೇಶದ ಸಂಪತ್ತು. ಹೌದೌದೌದು. ಆದ್ರೆ ಏನಾಗಿದೆ, ನಾನು ರಾಜಕೀಯವಾಗಿ ಏನ್ ಮಾತಾಡಕ್ ಆಗಲ್ಲ, ಆದ್ರೆ ಯಾರು ಈ ನಿಟ್ಟಿನಲ್ಲಿ ಮಾತೇ ಆಡೋದಿಲ್ಲ. ಯಾಕೆಂದ್ರೆ ಗೊತ್ತಿಲ್ಲ, ಮೊದ್ಲು ಪ್ರತಿ ಕುಟುಂಬದಲ್ಲೂ ಜನಗಳು ಇರೋರು ಕೃಷಿ ಮಾಡೋದಕ್ಕೆ. ಈಗ ಒಂದು ಕುಟುಂಬ ಯೋಜನೆ ಪದ್ಧತಿ ಬಂದ್ಮೇಲೆ ಎಲ್ಲ ಸ್ವಲ್ಪ ವಿದ್ಯಾಭ್ಯಾಸದ ಕಡೆಗೆ ಈ ಕೃಷಿ. ತಾವು ಬೇಜಾರ, ನಾನು ಮಕ್ಕಳಿಗೂ ಬೇಜಾರ ಮಾಡೋದಿಲ್ಲ. ಎಲ್ಲ ವಿದ್ಯೆ ವಿದ್ಯೆ ವಿದ್ಯೆ ಅಂತ ಹೇಳ್ತೀರಾ, ಈಗ ಹೆಣ್ಮಕ್ಳು ಇಲ್ಲ ಅಂತ ಹೇಳ್ತೀರ ತಾವು. ಎಲ್ಲ ಹೆಣ್ಮಕ್ಳೆಲ್ಲ ಬೆಂಗಳೂರು ಸೇರ್ಕೊಂಡಿದ್ದಾರೆ, ಅವರು ಈ ಕಡೆ ಹುಡುಗರು ಕೇಳಿದ್ರೆ ಮದುವೆಗೆ ಒಪ್ಪೋದಿಲ್ಲ. ಅಲ್ಲ, ಈಗ ವೆಂಕಟರಮಣ ಅವರು, ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ, ಆ ರೀತಿ ಯಾರ ಮೇಲೂ ನಾವು ನಿರ್ಬಂಧ ಮಾಡುವ ಹಾಗಿಲ್ಲ. ಆದ್ರೆ ಹೊಂದಾಣಿಕೆ ಮಾಡ್ಬೇಕಲ್ಲ ಸರ್, ನಾವು ಸರ್ವೇ ಆಗ್ಬೇಕಲ್ಲ. ನಮ್ ದೇಶ ಸರ್ವೇ ಆಗ್ಬೇಕಾದ್ರೆ ಒಂದು ಒಮ್ಮತದಿಂದ ಎಲ್ಲ ಸೇರಿ ಕೆಲಸ ಮಾಡಿದ್ರೆ ಆಗ್ತದೆ. ಇಲ್ಲ, ಇದನ್ನ ನಾವು ಸಂಬಂಧಪಟ್ಟವರೆಲ್ಲರ ಗಮನಕ್ಕೆ ತರಬೇಕಾಗತ್ತೆ ಸಮಾಜದಲ್ಲಿ. ಅಲ್ಲ, ಈಗ ನಾನು ಅದಕ್ಕೆ ಒಂದು ಪ್ರತಿಕ್ರಿಯೆ ಮಾಡುದು. ಸರಿ ಸರಿ, ಮಾಧ್ಯಮದ ಮೂಲಕ ತಾವು ಗಂಭೀರ ಒಂದು ಚಿಂತನೆಯನ್ನ ಮಾಡಿ ವಿಚಾರವನ್ನ ತರಬೇಕಾಗುತ್ತೆ. ಸರಿ ಸರಿ ಸರಿ ಸರಿ ಸರಿ. ಈಗ ಒಂದು ಪ್ರಶ್ನೆ ಇವತ್ತು ವೆಂಕಟರಮಣ ಅವರು ಹೇಳಿ ಸರ್, ನನಗೆ ಕಷ್ಟದ ಪ್ರಶ್ನೆ ಕೇಳ್ಬೇಡಿ. ಹೇಳಿ ಸರ್. ಈಗ ಕಾಫಿ ಬಗ್ಗೆ ಕೇಳ್ಬೋದಾ? ಕಾಫಿ ಬಗ್ಗೆ ಹೇಳಿ ಸರ್. ನಿಮ್ದು ರೋಬಸ್ಟಾ ಇದೆಯಾ ಅರೇಬಿಕಾ ಇದೆಯಾ? ರೋಬಸ್ಟಾ ಇದೆ ಸರ್. ರೋಬಸ್ಟಾ ಇದೆಯಲ್ವಾ? ಹೌದು. ಸಾಧಾರಣವಾಗಿ ಈಗ ರೋಬಸ್ಟಾ ಕಾಫಿ ಕೊಯ್ಲಾದ್ಮೇಲೆ ಎಷ್ಟು ದಿನದ ಮೇಲೆ ಗಿಡ ಕಪಾತ್ ಮಾಡ್ಬೇಕಾಗತ್ತೆ? ಕಪಾತ್ ಅಂದ್ರೆ ಸರ್ ಈಗೆಲ್ಲ ಅಲ್ಲ, ಈಗಿನ ವಿಚಾರ ಏನಾಗಿದೆ ಅಂದ್ರೆ, ಕಾಫಿ ಕುಯ್ದ ತಕ್ಷಣ ಈಗ ಸ್ವಂತ ಸ್ವಲ್ಪ ಸ್ವಲ್ಪ ಇರೋರು ತಕ್ಷಣ ಕಪಾತ್ ಮಾಡ್ಕೊಂಡೇ ಹೋಗ್ತಾರೆ. ಆದ್ರೆ ನಿಜವಾಗಿಯೂ ನಾನು ತಿಳಿದ ಮಟ್ಟಿಗೆ ಯಾವುದೇ ಕಪಾತ್ ಮಾಡೋದು ಒಂದು ಮಳೆ ಹದ ಬೀಳ್ಬೇಕು. ನಿಜ ನಿಜ, ನಿಮ್ದು ಅನುಭವ. ಮೊದಲೆಲ್ಲ ಬ್ರಿಟಿಷ್ ಸಿಸ್ಟಮ್ ಪ್ರಕಾರ ಈ ಚಿಕ್ಕಮಂಗಳೂರು ಕೊಪ್ಪ ಆ ಕಡೆ ಎಲ್ಲ ಕಪ್ಪ ಜಯಪುರ ಎಲ್ಲ ಕಾಫಿ ತೋಟ ಇತ್ತಲ್ಲ. ರೋಬಸ್ಟ ಕಾಫಿಗೆ ತೇವಾಂಶ ಇದ್ದಾಗಲೇ ಮಾಡ್ಬೇಕು ಅಂತ ಹೇಳ್ತಾರೆ. ತೇವಾಂಶ ಬೇಕಾಗುತ್ತೆ ಸರ್. ಸರಿ ಸರಿ, ಆಯ್ತು ವೆಂಕಟರಮಣ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದ ಸರ್, ತಾವು ದಯವಿಟ್ಟು ಇದೊಂದು ಚಿಂತನೆ ಮಾಡ್ಬೇಕಾಗ್ತದೆ. ಸರಿ ಸರಿ ಸರಿ, ಇದೊಂದು ಏನೂ ಇಲ್ಲ ಸರ್, ಈಗ ನಮಗೆಲ್ಲ ಏನೂ ಇಲ್ಲ, ಹಂಗಾಗಿದೆ ನಮಗೇನೋ ಗಂಭೀರವಾದ ವಿಷಯನೇ ಇದು. ಜೀವನ ಮಾಡ್ತೀವಿ. ಸರಿ ಸರಿ, ನೀವು ಎಲ್ಲರ ಗಮನವನ್ನು ಸೆಳೆದಿದ್ದೀರ ವೆಂಕಟರಮಣ ಅವರು ಈ ಸಂದರ್ಭದಲ್ಲಿ. ನಾವು ಹೇಳಿದ್ರೆ ಕೇಳೋದಿಲ್ಲ ಸರ್, ಯಾರು ಕೇಳೋದಿಲ್ಲ ಇವತ್ತು. ಸರಿ ಸರಿ, ಇಲ್ಲ ಇಲ್ಲ, ಇವತ್ತು ಕಾರ್ಯಕ್ರಮ ಕೇಳೋರೆಲ್ಲಾನು ನಿಮ್ಮ ಮಾತುಗಳು ಕೇಳಿರ್ತಾರೆ. ಸಮಾಜದ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಒಂದು ಆಲೋಚನೆ ಮಾಡ್ಬೇಕಾಗತ್ತೆ. ವೆಂಕಟರಮಣ ಅವರಿಗೆ ಧನ್ಯವಾದಗಳು. ಇದು ಬಹಳ ಗಂಭೀರವಾದ ಸಮಸ್ಯೆ, ಕಾರ್ಮಿಕರ ಸಮಸ್ಯೆ ಕೂಡ. ಹೌದು, ಕಾರ್ಮಿಕರ ಒಂದು ಸಮಸ್ಯೆ. ಮೊದಲೆಲ್ಲ ಬಯಲುಸೀಮೆಯಿಂದಲೂ ಜನನು ಸ್ವಲ್ಪ ಒಂದು ವಲಸೆ ಬರೋದು ಇತ್ತು. ಈ ಸಂದರ್ಭ ಕಡೆ ಹೇಗಿದ್ದಾರೆ ಅಂದ್ರೆ, ಈ ಒಂದು ಕಾಫಿ ಕೊಯ್ಲು ಸಂದರ್ಭಕ್ಕೆ ಕೆಲವು ಮನೆಗಳಿಗೆ ಮಾತ್ರ ಬಂದು ಹೋಗ್ತಾರೆ. ಅಂದ್ರೆ ಅವರಿಗೆ ವರ್ಷಕ್ಕೆ ಇದೆ, ಈಗ ಕಾಫಿ ಸೀಸನ್ ಬಂತು ಅಂದ ತಕ್ಷಣ ಆ ಮನೆಗೆ ಬರ್ತಾರೆ, ಕಾಫಿ ಕೊಯ್ಲು ಮಾಡ ಹೋಗ್ತಾರೆ. ಅವ್ರದ್ದು ಮಾತ್ರ ಮಾಡ್ಬೇಕು ಹಾಗೆ ಇರ್ತಾರೆ. ಒಂದು ನೀವು ಹೇಳಿದಾಗೆ ಹೊರಗಡೆ ಇವರು ಕೂಡ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡು ಈ ರೀತಿ ಎಲ್ಲ ಸೌಲಭ್ಯಗಳಿದಾವೆ ಅನ್ನೋದು ಪ್ರಚಾರ ಆಯ್ತು ಅಂದ್ರೆ ಮಾಧ್ಯಮಗಳಲ್ಲಿ ಬಂದ್ರು ಬರಬಹುದು ಜನಗಳು. ಹೌದು, ಒಂದು ಕೃಷಿ ಪ್ರವಾಸೋದ್ಯಮ ಅಂತೀವಿ ಇವತ್ತು. ಇವ ಸಾಕಷ್ಟು ಜನ ಒಂದು ವಿದ್ಯಾವಂತರು ಇದ್ದಾರೆ, ಇವತ್ತು ರೈತರಿಗೆ ಒಂದು ಸಹಾಯ ಮಾಡೋಣ ಅಂತೋ ಮನೋಭಾವನೆಯೂ ಇರುತ್ತೆ. ಹೌದು, ಅದಕ್ಕೋಸ್ಕರ ನಮ್ಮ ಸರ್ಕಾರದವರು ಒಂದು ವ್ಯವಸ್ಥೆ ಮಾಡಿದರೆ ಒಳ್ಳೆಯದಾಗುತ್ತೆ. ಕೆಲವು ಉದ್ಯೋಗಸ್ಥರು ಇರ್ತಾರೆ, ಇಂಥ ಕೆಲಸ ಮಾಡ್ತೀವಿ ಅಂದರೆ ಅವರಿಗೆ ಸ್ವಲ್ಪ ಏನಾದರೂ ಬಿಡುವು ಕೊಡೋದು, ಹೌದು, ಇಂಥದ್ದು ಆಲೋಚನೆ ಮಾಡಬೇಕಾಗತ್ತೆ. ಕೆಲವರಾದರೂ ಆಸಕ್ತರು ಇದ್ದೇ ಇರ್ತಾರೆ, ನಾವೆಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಕೆಲವರಾದರೂ ಆಸಕ್ತರು ಇದ್ದೇ ಇರ್ತಾರೆ. ಈಗ ಇತ್ತೀಚೆಗೆ ನಮ್ಮ ಕೊಡಗು ಜಿಲ್ಲೆಯ ಪತ್ರಕರ್ತರು ಕೂಡ ಒಂದು ತೋಟಕ್ಕೆ ಹೋಗಿ ಅನುಭವ ಪಡ್ಕೊಂಡ್ಬಂದಿದ್ದಾರೆ ಅಲ್ವಾ, ಕೊಯ್ಲು ಯಾವ ರೀತಿ ಮಾಡಬೇಕು ಅಂತ ಒಂದು ತೋಟದಲ್ಲಿ ಆ ರೀತಿಯಾಗಿ. ಹೌದು, ಈಗ ಮುಖ್ಯವಾಗಿ ಶುಂಠಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಶುಂಠಿ ಬೀಜೋಪಚಾರ ಮಾಡೋದು ಬಹಳ ಮುಖ್ಯ, ವಿಶೇಷವಾಗಿ ಮ್ಯಾಂಕೋಜಬ್ ಶಿಲೀಂದ್ರನಾಶಕದ ಒಂದು ದ್ರಾವಣ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂ ಪ್ರಮಾಣದಲ್ಲಿ ಬೆರೆಸ್ಕೊಂಡು ದ್ರಾವಣದಲ್ಲಿ 1/2 ಗಂಟೆ ಅದ್ದಿ ಆನಂತರ ಅವುಗಳನ್ನು ನಾವು ಊರಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ರೋಗಗಳನ್ನು ನಾವು ತಡೆಗಟ್ಬೋದು. ಗೆಡ್ಡೆ ಕಳೆ ರೋಗ ಅಂತೀವಲ್ಲ, ಆ ರೀತಿಯ ರೋಗವನ್ನು ತಡೆಗಟ್ಬೋದು. ಇದೇ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಈ ಕರಿಮೆಣಸಿನ ಸಸಿಗಳನ್ನು ಕೂಡ ಬೆಳೆಸ್ಕೊಳ್ಳೋದಕ್ಕೆ ಒಂದು ಸಿದ್ಧತೆ ಮಾಡ್ಕೋಬಹುದು. ಹೆಚ್ಚು ಇಳುವರಿ ನೀಡುವಂತಹ ಮತ್ತು ರೋಗ ಇಲ್ಲದೇ ಇರುವಂಥ ಮೆಣಸಿನ ಬಳ್ಳಿಗಳಿಂದ ಈ ನೆಲದಲ್ಲಿ ಹರಿದೋಗ್ತಾ ಇರ್ತಾವಲ್ಲ ಹಂಬುಗಳು, ಅವುಗಳನ್ನು ಆಧಾರ ಮರಕ್ಕೆ ಸುತ್ತಬೇಕಾಗತ್ತೆ, ಸುತ್ತಬಿಟ್ಟು ಕಟ್ಟಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಅವು ನೀರು ಮತ್ತು ಮಣ್ಣಿನ ಸಂಪರ್ಕ ಇಲ್ಲದೇ ಇರೋದರಿಂದ ನೆಲದಲ್ಲೇ ಬೇರ್ಬಿಡೋದನ್ನು ತಪ್ಪಿಸ್ಬೋದು. ಈ ಬಳ್ಳಿಗಳನ್ನು ನಾವು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬೇರ್ಪಡಿಸಿಕೊಂಡು ಎಲೆಗಳನ್ನು ಸವರಿ 1-3 ಗೆಣ್ಣುಗಳು ಇರೋ ರೀತಿಯಲ್ಲಿ ಕಡ್ಡಿಗಳನ್ನು ಮಾಡಿಕೊಂಡು ಈ ಕಡ್ಡಿಗಳನ್ನು ನಾವು ಪಾಲ್ತಿನ್ ಚೀಲದಲ್ಲಿ ಈ ನರ್ಸರಿ ಮಿಶ್ರಣ ಅಂತೀವಿ, 2 ಭಾಗ ಮಣ್ಣು 1 ಭಾಗ ಮರಳು 1 ಭಾಗ ಸಗಣಿ ಗೊಬ್ಬರ ಇದನ್ನು ಪಾಲ್ತಿನ್ ಚೀಲಗಳಿಗೆ ತುಂಬಿ ಅಲ್ಲಿಗೆ ಈ 2-3 ಗೆಣ್ಣುಗಳಿರುವಂಥ ಈ ಕರಿಮೆಣಸಿನ ಬಳ್ಳಿಗಳನ್ನು ನಾವು ನಾಟಿ ಮಾಡಬೇಕು. ಸಾಕಷ್ಟು ನೆರಳನ್ನು ಒರಗಿಸಿ ಆಗಾಗ್ಗೆ ನೀರು ಕೊಡ್ತಾ ಇದ್ದರೆ ಈ ಮೆಣಸಿನ ಕಡ್ಡಿಗಳೆಲ್ಲ ಚಿಗುರುಬಿಟ್ಟು ಸುಮಾರು ನಮಗೆ ಒಂದು ಮೇ ಜೂನ್ ತಿಂಗಳಷ್ಟೊತ್ತಿಗೆ ಅವು ನಾಟಿಗೆ ಸಿದ್ಧ ಆಗ್ತವೆ. ಸೊ ಅದ್ರ ಬಗ್ಗೆ ನಾವು ವಿಶೇಷವಾದ ಒಂದು ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು, ಪೇಟೆ ಧಾರಣೆಯನ್ನು ಸ್ವಲ್ಪ ಹೇಳ್ತೀರಾ? ಖಂಡಿತ ಸರ್. ಮಾರುಕಟ್ಟೆ ಧಾರಣೆ, ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,500 ರೂಪಾಯಿಂದ 26,000 ರೂಪಾಯಿ, ಅರೇಬಿಕಾ ಚೆರಿ 13,100 ರೂಪಾಯಿಂದ 14,700 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 16,000 ರೂಪಾಯಿಂದ 16,500 ರೂಪಾಯಿ, ರೋಬಸ್ಟಾ ಚೆರಿ 9,600 ರೂಪಾಯಿಂದ 10,400 ರೂಪಾಯಿ. ರೈತ ಬಾಂಧವರಿಗೆ ಮತ್ತೆ ನಾವು ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ನಾವು ಕರಿಮೆಣಸಿನ ಕೃಷಿ ಕುರಿತು ಡಾಕ್ಟರ್ ಜಿ ಎ ರಾಜಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳ್ಬೋದು ಅಂತ ಹೇಳಿ ಇವತ್ತು ನಮಗೆ ಕರೆ ಮಾಡಿದಂಥ ಮಂದಣ್ಣ ಮತ್ತು ವೆಂಕಟರಮಣ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಕರೆ ಮಾಡಿದಂಥ ಅವರಿಗೆ ಮತ್ತು ಕೇಳಿದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸೋಣ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ನಂದು ನಿಧನ ಸುದ್ದಿ. ಕುಮ್ರದಾಳು ಗ್ರಾಮದ ಮೊಗೇರನ ಕುಟುಂಬದ ಪಟ್ಟೆದಾರರಾಗಿದ್ದ ಪೊನ್ನಪ್ಪ ಅವರು ಇಂದು ನಿಧನರಾಗಿದ್ದಾರೆ. 73 ವರ್ಷ ಪ್ರಾಯದ ಮೊಗೇರನ ಪೊನ್ನಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ: ಜಗತ್ತಲ್ಲಿ ಸುರ್ಣ ಸಲಿಗೆ ಸಮಾನತೆನ ಸಮಾಜ ನಿರ್ಮಾಣಕ್ಕೆ ಶರಣರ ಕೊಡುಗೆ ತುಂಬಾ ದೊಡ್ಡದಂತ ತಹಶೀಲ್ದಾರರಾದ ಶ್ರೀಧರವು ಹೇಳಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕಡೆಯಿಂದ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದವು. ಸಮಾಜದಲ್ಲಿರುವ ಮೌಢ್ಯಗಳನ್ನ ಇಲ್ಲದಂಗೆ ಮಾಡಿ ಸಮಾನತೆ ಆಂದೋಲನನ್ನೇ ಹುಟ್ಟುಹಾಕಿದ ನಿಜ ಚಳುವಳಿ ತೇಳ್ರೆ ಅದು ವಚನ ಚಳುವಳಿ ಅಂತ ಅವು ಹೇಳಿದವು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಹಾಯಕ ನಿರ್ದೇಶಕರಾದ ಕುಮಾರ್, ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಶಾಲಾ ಮಕ್ಕ ಈ ಸಂದರ್ಭದಲ್ಲಿ ಹಾಜರಿದ್ದವು. ಎಸ್ಎಸ್ಎಲ್ಸಿ ಪರೀಕ್ಷೆ ಶೈಕ್ಷಣಿಕ ಜೀವನದ ಮಹತ್ತರ ಘಟ್ಟಾತ ಸೋಮರ್ಪೇಟೆ ತಹಶೀಲ್ದಾರ್ ಹಂಗೆ ತಾಲೂಕು ದಂಡಾಧಿಕಾರಿ ಕೃಷ್ಣಮೂರ್ತಿಯು ತಿಳಿಸಿಳು. ಶಾಲಾ ಶಿಕ್ಷಣ ಇಲಾಖೆ ಹಂಗೆ ಬೇರೆ ಬೇರೆ ಸಂಘಟನೆಗಳ ಕೂಡುಕಟ್ಟಲಿ ಶನಿವಾರ ಸಂತೆನ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಶನಿವಾರ ಸಂತೆ ಹಂಗೆ ಕೊಟ್ಲಿಪೇಟೆ ಹೋಬಳಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ನಾನು ಮತ್ತೆ ಪರೀಕ್ಷೆ ತೇಳುವ ಕಾರ್ಯಾಗಾರದ ಅಕೇರಿ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ವಿದ್ಯಾರ್ಥಿ ಜೀವನ ಚಿನ್ನದಂತ ಜೀವನ, ಅದನ್ನು ಸರಿಯಾಗಿ ಬಳಸಿಕೊಳ್ಳಕೂತ ಹೇಳಿದವು. ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಮುಟ್ಟ ಒಂದು ಹಂತದ ಶಿಕ್ಷಣ ವ್ಯವಸ್ಥೆ, ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿ ಜೀವನ ಬದಲಾಯಿಸುವ ಮಹತ್ತರ ಘಟ್ಟ, ಆದ್ದರಿಂದ ಎಚ್ಚರಿಕೆಯಿಂದ ಹಂಗೆ ಜವಾಬ್ದಾರಿಯಿಂದ ಇರಕೂತ ಹೇಳಿದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ, ಬೇರೆ ಬೇರೆ ಇಲಾಖೆಗಳ ಕೂಡುಕಟ್ಟಲಿ ಗಣರಾಜ್ಯೋತ್ಸವದ ನಿಟ್ಟಲ್ಲಿ ಜನವರಿ 24ರಿಂದ 26ಕ್ಕೆ ಮುಟ್ಟ ಮಡಿಕೇರಿನ ರಾಜಸಿಟ್ ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗುತ್ತ ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರವು ತಿಳಿಸಿದರು. ಜನವರಿ 23ರಿಂದನೇ ತೋಟಗಾರಿಕೆ ಇಲಾಖೆಗೆ ಪ್ರದರ್ಶನಕ್ಕೆ ಇರುವ ಹಣ್ಣು ಹೂವು ತರಕಾರಿಗಳನ್ನ ತಂದ ಹೆಸರು ನೋಂದಾಯಿಸಿ ಕಣಕ್ ತೋಟಗಾರಿಕೆಯಲ್ಲಿ ಕುಸಿರುವ ಹೆಣ್ಮಕ್ಕಳಿಗೆ ಹಂಗೆ ಸಾರ್ವಜನಿಕರಿಗೆ ಒಣಗಿದ ಹೂ ಜೋಡಿಸುದು, ಬಿಡಿ ಹೂಗಳನ್ನ ಜೋಡಿಸುದು, ರಂಗೋಲಿ ಸ್ಪರ್ಧೆಗಳನ್ನ ಆಯೋಜಿಸಲಾಟು ಕುಸಿರವು ಹೆಸರು ನೋಂದಾಯಿಸಿಕೊಂಡು ಭಾಗವಹಿಸಕ್ಕೆ. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಿರಿಯ ನಾಗರಿಕರಿಗಾಗಿ ಕೇಂದ್ರ ಪ್ರಾಯೋಜಿತ ಅಟಲ್ ವಯೋ ಅಭ್ಯುದಯ ಯೋಜನೆಯಡಿ ಕೇಂದ್ರ ಸರ್ಕಾರದ ಸ್ಟೇಟ್ ಆಕ್ಷನ್ ಪ್ಲಾನ್ ಫಾರ್ ಸೀನಿಯರ್ ಸಿಟಿಜನ್ ಯೋಜನೆಯನ್ನು ಸರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕಾನೂನು ಸೇವಾ ಸಮಿತಿ ಕೂಡುಕಟ್ಟಲಿ ಹಿರಿಯ ನಾಗರಿಕರ ಕಾಯ್ದೆ 2007, ಹಿರಿಯ ನಾಗರಿಕರ ಆಸ್ತಿ ಸಂರಕ್ಷಣೆ ಸೌಲಭ್ಯಗಳ ಕುರಿತಂಗೆ ಸಾರ್ವಜನಿಕರಿಗೆ ಕಾನೂನು ಅರಿವು ಮತ್ತು ನೆರವು ಶಿಬಿರ ಕಾರ್ಯಕ್ರಮ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಜನವರಿ 23ರ ಬೆಳಿಗ್ಗೆ 10:30 ನಡೆದಿದೆ ಅಂತ ಇಲಾಖೆಯ ಕಲ್ಯಾಣಾಧಿಕಾರಿ ವಿಮಲಾವು ತಿಳಿಸಿದರು. ಪೊನ್ನಂಪೇಟೆಯ 66/11 kV ವಿದ್ಯುತ್ ವಿತರಣಾ ಉಪಕೇಂದ್ರದಲ್ಲಿ ಜಿಒಎಸ್ ಬದಲಾಯಿಸುವ ಕೆಲಸ ಮಾಡಿಕೊಂಡಿರುವುದರಿಂದ ಈ ಕೇಂದ್ರದಿಂದ ಹೊರಹೋಗುವ ನಲ್ಲೂರು, ಬಾಳೆಲೆ, ತಿತಿಮತ್ತಿ, ಪಾಲಿಬೆಟ್ಟ, ಬೇಗೂರು, ಗೋಣಿಕೊಪ್ಪ, ಪೊನ್ನಂಪೇಟೆ, ಹಾತೂರು, ಹೈಸೊಡ್ಲೂರು, ಕೈಕೇರಿ ಹತ್ತಿರದ ಊರುಗಳಲ್ಲಿ ಇದೇ ತಾರೀಕು 22 ತೇಳ್ರೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಗೆ ಮುಟ್ಟ ವಿದ್ಯುತ್ ಹಂಚಿಕೆಯಲ್ಲಿ ವ್ಯತ್ಯಾಸ ಆದೇತ ಚೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದರು. ಕೊಡಗು ಜಿಲ್ಲಾ ಪಂಚಾಯತ್ ಕಡೆಯಿಂದ ಎನ್ಆರ್ಎಲ್ಎಂ ಸಂಜೀವಿನಿ ಯೋಜನೆಯಡಿ ಗ್ರಾಮೀಣ ಹೆಣ್ಮಕ್ಕಳ ಸಾಮಾಜಿಕ ಮತ್ತು ಆರ್ಥಿಕ ಬಲವರ್ಧನೆಗಾಗಿ ಸಂಜೀವಿನಿ ಸ್ವಸಹಾಯ ಸಂಘಗಳ ಉದ್ಯಮಿ ಹೆಣ್ಮಕ್ಕ ತಯಾರು ಮಾಡುವ ಉತ್ಪನ್ನಗಳನ್ನು ಮಾರಾಟ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ತಾರೀಕು 27 ಮತ್ತು 28ಕ್ಕೆ ಮಡಿಕೇರಿನ ಗಾಂಧಿ ಬಾಣೆಯಲ್ಲಿ ನಡೆದಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆನ ಸೌಲಭ್ಯ ಪಡ್ಕಣಿಕೆ ಸುರುಣ ಹೆರಿಗೆನ ಬಸರಿ ಹೆಣ್ಮಕ್ಕ ಮತ್ತು ಎರಡನೇ ಹೆರಿಗೆಯಲ್ಲಿ ಹೆಣ್ಣು ಕೂಸು ಹುಟ್ಟಿದ ಹೆಣ್ಮಕ್ಕಳಿಂದ ನೋಂದಣಿ ಅಭಿಯಾನ ನಡೆದಿದೆ. ಸುರುಣ ಕೂಸಿಗೆ 2 ಕಂತುಗಳಲ್ಲಿ 5,000, ಎರಡನೇ ಕೂಸಿಗೆ ಹೆಣ್ಣು ಕೂಸು ಆದರೆ 6,000 ರೂಪಾಯಿ ಸಿಕ್ಕಿದೆ. ಈ ಬಗ್ಗೆ ಫಲಾನುಭವಿಗ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿ ಅರ್ಜಿ ಹಾಕಕ್ಕಂತ ಇಲಾಖೆನ ಉಪನಿರ್ದೇಶಕರು ತಿಳಿಸಿದರು. ಕೊಡಗು ಜಿಲ್ಲೆಯಲ್ಲಿರುವ ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ 2026-27ನೇ ಸಾಲಿಗೆ 6ನೇ ತರಗತಿಗೆ ಸೇರಿಕೆ ಅರ್ಜಿ ಕರೆದಳು. ಇಲ್ಲಿ ವಿದ್ಯಾರ್ಥಿಗಳಿಗೆ ಬುಕ್ಸಟೆ, ಊಟ, ಒಳಿಯಕ್ಕೆ ಜಾಗ, ಸಮವಸ್ತ್ರ, ಪಠ್ಯಪುಸ್ತಕ ಇನ್ನಿತರ ಸಾಮಗ್ರಿಗಳನ್ನು ನೀಡಿದರೊಟ್ಟಿಗೆ ಒಳ್ಳೆ ವಿದ್ಯಾಭ್ಯಾಸ ನೀಡಲಾದೆ ಕುಸಿ ಇರುವ 5ನೇ ತರಗತಿಯಲ್ಲಿ ಓದ್ತಿರುವ ಮಕ್ಕ ವೆಬ್ಸೈಟ್ಲಿ ಜನವರಿ 25ಕ್ಕೆ ಮುಟ್ಟ ಅರ್ಜಿ ಹಾಕಕ್ಕ, ಫೆಬ್ರವರಿ 18 ಕಳೆದ ಮೇಲೆ ಪರೀಕ್ಷೆ ಪ್ರವೇಶ ಪತ್ರನ ಡೌನ್ಲೋಡ್ ಮಾಡ್ಕೊಳಕ್ಕ, ಮಾರ್ಚ್ 1ಕ್ಕೆ ಪರೀಕ್ಷೆ ನಡೆದಿದೆ ಅಂತ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ.